ಕರೆ ಸಿಗದಿದ್ದ ಪಕ್ಷದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಭಾಗವಹಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್ ಮತ್ತು ಡಾಕ್ಟರ್ SM ಸುಧಾಕರ್. ಕೇಳಿದ್ರೆ ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರು ನಿಮಗೆ PMFM ಗೆ ಸಂಬಂಧಪಟ್ಟ ಹಾಗೇನೆ ವಿಶೇಷವಾದಂತಹ ಮಾಹಿತಿಯನ್ನ ನೀಡೋರಿದ್ದಾರೆ. ಮಂಜುನಾಥ್ ಅವರೇ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ, ನಿಮ್ಗೂ ಸಹ ಕಾರ್ಯಕ್ರಮ ಸ್ವಾಗತ ಸರ್. ಈಗ ನಮ್ಮೊಟ್ಟಿಗೆ ಸುಧಾಕರ್ ಇದ್ದಾರೆ, ಸುಧಾಕರ್ ಅವರಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಯಾಗಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮಂಜುನಾಥ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ, ಕೃಷಿ ಇಲಾಖೆ ಶಿವಮೊಗ್ಗ. ಇವರು ನಿಮಗೆ ಏನಂತಂದ್ರೆ PMFME ಯೋಜನೆ ಕುರಿತು ಅಂದ್ರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ದುಗೊಳಿಸುವಿಕೆ ಯೋಜನೆ ಕುರಿತು ಸಂಪೂರ್ಣ ಒಂದು ಮಾಹಿತಿ ತಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ. ಇವರಿಗೂ ಕೂಡ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ರೈತ ಬಾಂಧವರೇ, ತಾವು ನೇರ ಪ್ರಸಾರದಲ್ಲಿ ಭಾಗವಹಿಸಲು ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆಯಾದ 08822272720283 ಇದು ಸ್ಥಿರ ದೂರವಾಣಿ ಸಂಖ್ಯೆ. ಜೊತೆಗೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಮಾಹಿತಿಯನ್ನ ಪಡ್ಕೊಳ್ಬಹುದು. ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಹಾಗಾದ್ರೆ ಮಂಜುನಾಥ್ ಸರ್, ಕಾರ್ಯಕ್ರಮ ಶುರು ಮಾಡೋಣ ಅಂತೀರಾ? ಎಸ್ ಸರ್. ಈಗ ಹೇಳಿ ಮಂಜುನಾಥ್ ಅವರೇ, ಈಗ PMFE ಯೋಜನೆ ಬಗ್ಗೆ ಒಂದು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ ಸರ್. ಖಂಡಿತ ಸರ್, ಇದು PMFE ಯೋಜನೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಈ ಯೋಜನೆ. ಕನ್ನಡದಲ್ಲಿ ಹೇಳಿದ್ರೆ ಪ್ರಧಾನ ಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸಿಕೆ ಯೋಜನೆ ಅಂತ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಇದು ಬಂದ್ಬಿಟ್ಟು 2020-21 ಸಾಲಿನಲ್ಲಿ ಪ್ರಾರಂಭ ಆಗುತ್ತೆ ಸರ್. ಇದಕ್ಕೆ ಆಲ್ರೆಡಿ 5 ವರ್ಷದ ಒಂದು ಕಾಲಾವಧಿ ಬಂದಿದೆ. ಈ ಒಂದು ಯೋಜನೆ ಏನೇನು ಮಾಡ್ಕೋಬಹುದು, ಈ PMFME ಟೀಮ್ ನಲ್ಲಿ ಏನೇನು ಮಾಡ್ಕೋಬಹುದು ಅಂದ್ರೆ, ಕೃಷಿಯಿಂದ ಬರ್ತಕ್ಕಂತಹ ಪದಾರ್ಥಗಳನ್ನ ನಾವು ಸಂಸ್ಕರಣೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರುಕಟ್ಟೆಗೆ ತಲುಪಿಸೋಕೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮಿಷಿನ್ಗಳು ಯಂತ್ರೋಪಕರಣಗಳಿಗೆ ಕೇಂದ್ರ ಸರ್ಕಾರವು ಸಹಾಯಧನ ಕೊಡುತ್ತೆ ಸರ್. ಒಂದು ಕರೆ ಬಂದಿದೆ, ಅದನ್ನ ಸ್ವೀಕಾರ ಮಾಡಿ ಮತ್ತೆ ನಮ್ಮ ಒಂದು ಚರ್ಚೆನ ಮುಂದುವರಿಸೋಣ ಸರ್. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ ಹೇಳಿ ಸರ್, ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಂಪಣ್ಣ ಅವರೇ, ನಿಮ್ಮ ಪ್ರಶ್ನೆ ಏನಂತ ಕೇಳಿ. ನಮಸ್ಕಾರ ಸರ್. ಹಲೋ, ಗೋಡಂಬಿ ಹಾಕಿದ್ದೀನಿ ಸರ್. ಆ ಗೋಡಂಬಿ ಹಣ್ಣನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬಹುದು, ಅದರಿಂದ ಅದಕ್ಕೆ ಏನ್ ಸಹಕಾರ ಸಿಗುತ್ತೆ ಸರ್? ಮಂಜುನಾಥ್ ಸರ್, ಗೋಡಂಬಿ ಹಣ್ಣನ್ನ ಯಾವ ರೀತಿಯಿಂದ ನಾವು ಸಂಸ್ಕರಣೆ ಮಾಡಬಹುದು, ಮತ್ತೆ ಆದ್ರೆ ಈ ಒಂದು ಸಂಸ್ಕರಣೆಗೆ ಸರ್ಕಾರದಿಂದ ಏನು ಒಂದು ಸೌಲಭ್ಯ ಸಿಗುತ್ತೆ ಅಂತ ಹಂಪಣ್ಣ ನ್ಯಾಮತಿಯಿಂದ ಕರೆ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಸರ್. ಅದೇ ಗೋಡಂಬಿಯನ್ನ ನಾವು ಒಂದು ಕ್ಯಾಶ್ ಪ್ರೊಸೆಸ್, ಗೋಡಂಬಿ ಬೀಜನ ಮಾಡ್ಕೋಬಹುದು, ಪ್ರೊಸೆಸ್ ಮಾಡ್ಕೋಬಹುದು. ಇವಾಗ ಕ್ಯಾಶ್ ವೈನ್ ಅಂತ ಬರ್ತಾ ಇದೆ, ಕ್ಯಾಶ್ ವೈನ್ ಮಾಡ್ಕೊಂಡ್ವಿ, ಡಿಮ್ಯಾಂಡ್ ಇದೆ ಸುಮಾರಷ್ಟು. ಅದಕ್ಕೆ ನಾವು ಅದಕ್ಕೆ ಬೇಕಾದ ಮಿಷಿನ್ಗಳನ್ನ ನಾವು ಅವ್ರು ತಂದ್ಕೊಂಡ್ರೆ ಅದನ್ನ ನಾವು ಪ್ರಾಜೆಕ್ಟ್ ಪಟ್ ಮಾಡ್ಕೊಂಡು ಅದಕ್ಕೆ ತಲ್ಸ್ಕೊಡ್ತೀವಿ ಸರ್. ಕ್ಯಾಶ್ ವೈನ್ ಫರ್ದರ್ ಪ್ರೊಸೆಸ್ ಆಗಿ ಕ್ಯಾಶ್ ವೈನ್ ಮಾಡ್ಕೋಬಹುದು. ಗೋಡಂಬಿನ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಏನು ಬರ್ತಾ ಇದಿಲ್ಲ, ಅದಕ್ಕೆ ಇದನ್ನ ಗೋಡಂಬಿನ ಪ್ರೊಸೆಸ್ ಯೂನಿಟ್ ಸ್ಟಾರ್ಟ್ ಮಾಡ್ಕೋಬಹುದು ಸರ್. ಆಮೇಲೆ ಅವ್ರು ಕೇಳ್ತಾ ಇದಾರೆ ಸರ್ಕಾರದಿಂದ ಎಷ್ಟು ಸಹಾಯಧನ ಸಿಗಬಹುದು ಅಂದ್ರೆ, ಅವರ ಅವಶ್ಯಕತೆಗೆ ಮಿಷಿನ್ಗಳು ಎಷ್ಟು ಅವಶ್ಯಕತೆ ಫಸ್ಟ್ ನೋಡ್ಬೇಕಾಗ್ತದೆ. ಅಂದ್ರೆ ಯಾವ ಉತ್ಪನ್ನ ಮಾಡ್ತಾರೆ ಅದ್ರ ಮೇಲೆ ಅದು ಅವಲಂಬಿತ ಆಗಿದೆ ಅಂತ ಹೇಳ್ತೀರಾ? ಹೌದು ಸರ್, ಯಾವ ಉತ್ಪನ್ನ ಮಾಡ್ತಾರೆ ಆ ಉತ್ಪನ್ನ ತಕ್ಕಂತೆ ಮಿಷಿನ್ಗಳು ಏನು ರೇಟ್ ಇದೆ ಅದ್ರ ಮೇಲೆ ಒಟ್ಟಾರೆ ಅಮೌಂಟಿನ ಕೇಂದ್ರ ಉಪಕರಣ ಒಟ್ಟಾರೆ ಅಮೌಂಟಿನ ಅರ್ಧ ಭಾಗ ಸಬ್ಸಿಡಿ ಬರುತ್ತೆ. ಈಗ ಅಂದಾಜು ವೆಚ್ಚ 10 ಲಕ್ಷ ಮಿಷಿನ್ ತಗೊಂಡ್ರೆ ಅವರು ಶಾಂತಿ ಪಟ್ಟು ಮಾಡೋರು, ಅದಕ್ಕೆ 5 ಲಕ್ಷ ಸಬ್ಸಿಡಿ ಬರುತ್ತೆ. ಈ ರೀತಿ ಇರುತ್ತೆ. ಓಕೆ ಹಂಪಣ್ಣ ನೆಮ್ತಿ ಅವರೇ, ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ ಅಲ್ವಾ? ಸಿಕ್ಕಿದೆ ಸರ್. ಓಕೆ, ಧನ್ಯವಾದ, ತಮಗೂ ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನೊಂದು ಕರೆ, ಒಂದು ನಿರೀಕ್ಷೆಯಲ್ಲಿ ಒಂದು. ಈಗ ಅವರು ನಮ್ಮ ಮಂಜುನಾಥ್ ಅವರು PMFME ಯೋಜನೆ ಬಗ್ಗೆ ಹೇಳ್ತಾ ಇದ್ರು, ಅದನ್ನ ಮುಂದುವರಿಸಿ. ಸರ್, ಇದು PMFE ಅಂದ್ರೆ ಏನು ಸರ್? ಇದು ಏನು, ಇದು ಏನಿದು ಯೋಜನೆ, ಇದು PMFE ಯೋಜನೆ ಏನು ಅಂತ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ಸರ್? ಪಿಎಂಎಫ್ಯು ಯೋಜನೆಯಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ಕೃಷಿ ಪದಾರ್ಥಗಳನ್ನ ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಯಂತ್ರೋಪಕರಣಗಳನ್ನ ಸಂಬಂಧಪಟ್ಟ ಉದ್ಯಮದಲ್ಲಿ ತಂದುಕೊಂಡಲ್ಲಿ ಅದಕ್ಕೆ ಕಪೆಕ್ ಸಂಸ್ಥೆ ಇದೆ, ಕರ್ನಾಟಕ ರಾಜ್ಯದಲ್ಲಿ ನೋಡಲ್ ಅದೇ ಆಫೀಸ್ ಆಗಿ ಏಜೆಂಟ್ ಆಗಿದ್ದಾರೆ ಕಪೆಕ್ ಸಂಸ್ಥೆ ಮೂಲಕ ಅವ್ರು ಏನು ಒಟ್ಟಾರೆ ಯಂತ್ರೋಪಕರಣ ಒಟ್ಟು ವೆಚ್ಚದ ಅಮೌಂಟ್ ಅಲ್ಲಿ 50% ಸಹಾಯಧನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಕೊಡ್ತಾ ಇದೆ. ಅದರಲ್ಲಿ ನಾವು ಇದನ್ನ ಬರ್ತಕ್ಕಂಥ ಉತ್ಪನ್ನಗಳು ಯಾವ್ದಂತ ತಾವು ಕೇಳ್ಬಹುದು. ಅದ್ರಲ್ಲಿ ಬರ್ತಕ್ಕಂಥ ಉತ್ಪನ್ನಗಳು ಸುಮಾರಷ್ಟು ಇದೆ. ನಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಬರ್ತಕ್ಕಂಥ ಉತ್ಪನ್ನಗಳನ್ನ ನಾವು ತಯಾರು ಮಾಡ್ಕೊಂಡು ಮಾಡ್ಬೋದು. ಅದರಲ್ಲಿ ಮೊದಲಾಗಿ ನಾನು ಹೇಳೋದಾದ್ರೆ ನಾವು ಈಗ ಸಿರಿಧಾನ್ಯಗಳು ಇತ್ತೀಚಿನ ದಿನದಲ್ಲಿ ಆರೋಗ್ಯದ ಕಾಳಜಿ ಇರೋದ್ರಿಂದ ಸಿರಿಧಾನ್ಯಗಳನ್ನ ಬಳಕೆ ಮಾಡಿಕೊಂಡು ಇವಾಗ ಬಿಸ್ಕೆಟ್ಗಳು ಮಾಡ್ತಿದ್ದಾರೆ, ಕುಕೀಸ್ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಿಷಿನ್ಗಳನ್ನ ತಂದ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ಒಂದು ಎರಡನೇದಾಗಿ ಬೆಲ್ಲ ಹಾಲೆ ಮನೆ ಇದೆಯಲ್ಲ ಇತ್ತೀಚಿನ ಬೆಲ್ಲಕ್ಕೆ ರಾಸಾಯನಿಕ ಮಿಕ್ಸ್ ಮಾಡ್ತೀವಿ ಅಂತೇಳಿ ಸಾವಯವ ಬೆಲ್ಲ ಕಡೆಗೆ ಜನ ಒತ್ತು ಕೊಡ್ತಾ ಇರೋದ್ರಿಂದ ಹಾಗೆ ಬೆಲ್ಲ ತಯಾರ ಮಾಡ್ಲಿಕ್ಕೆ ಬೇಕಾಗಿರೋ ಮಿಷಿನ್ಗಳಿಗೂ ಹಾಗೆ ನಿಂಬೆ ಉತ್ಪನ್ನಗಳು ನಿಂಬೆಕಾಯಿ ಉಪ್ಪಿನಕಾಯಿ ಆಗಿರ್ಬೋದು. ಮಲೆನಾಡಿನ ಮುಖ್ಯ ಭಾಗದಲ್ಲಿ ಈಗ ಜೋನಿ ಬೆಲ್ಲ ಅಂತ ಹೇಳಿ ತುಂಬಾನೇ ಇದು ಇದೆ, ಪ್ರಚಲಿತದಲ್ಲಿದೆ. ಸೊ ಅದಕ್ಕೂ ಕೂಡ ಆಗ್ಬಹುದಾ? ಹೌದು, ಅದಕ್ಕೆ ಮಿಷಿನ್ ಬಳಕೆ ಆಗಿದ್ದೆ ಆದಲ್ಲಿ ಖಂಡಿತ ಕೊಡ್ತೀವಿ ಸರ್. ನಾವು ಅದು ಮಿಷಿನ್ ಬಳಕೆ ಆಗಬೇಕು, ಅಂದ್ರೆ ಪ್ರೋಸೆಸ್ ಮಾಡಂತ ಯಂತ್ರೋಪಕರಣ ನೀವು ಖರೀದಿ ಮಾಡಿರ್ಬೇಕು. ಸರಿ ಸರಿ ಸರಿ, ಅದಕ್ಕೆ ಖಂಡಿತ ನಾವು ಕೊಡ್ತೀವಿ ಸರ್. ರೈತ ಬಾಂಧವರೇ ಇದು ನೇರ ಪ್ರಸಾರದಲ್ಲಿ ಇದ್ದಾರೆ ನಮ್ ಜೊತೆ ಮಂಜುನಾಥ್ ಅವರು, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕೃಷಿ ಇಲಾಖೆ ಶಿವಮೊಗ್ಗ. ಪಿಎಂಎಫ್ಎಂಇ ಅಂದ್ರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಇವತ್ತು ಸಂಪೂರ್ಣ ಒಂದು ಮಾಹಿತಿ ಮಾಡ್ತಾರೆ. ಅಂದ್ರೆ ಯಾರು ವ್ಯಾಪಾರ ಮಾಡ್ಬೇಕಂತ ಇದ್ದೀರಾ, ಯಾರು ಒಂದು ಉದ್ಯಮದಲ್ಲಿ ತೊಡಗಿಸಬೇಕಂತ ಇದ್ದೀರಾ, ಅವರಿಗೆ ತುಂಬಾನೇ ಒಂದು ಒಳ್ಳೆ ಅವಕಾಶ ಈ ಒಂದು ಯೋಜನೆಯಲ್ಲಿ ಅಂತ ನಾವು ಹೇಳ್ಬಹುದು. ತಾವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ಸ್ಥಿರ ದೂರವಾಣಿ ಸಂಖ್ಯೆ 08282822. ಇದು ಎಷ್ಟಿ ಕ್ರಮಾಂಕ? 270-283. ಇದು ಫೋನ್ ನಂಬರು. ಆಮೇಲೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 94-81-57-26-00. ಸರ್, ಈಗ ಈ ಒಂದು ಯೋಜನೆಯ ಗುರಿ ಮತ್ತು ಉದ್ದೇಶಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಯೋಜನೆ ಉದ್ದೇಶಗಳು ಬಂದ್ಬಿಟ್ಟು ಹೇಳಿ. ಒಂದು ಕರೆ ಇದೆ, ಸ್ವೀಕಾರ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ ಮಂಜುನಾಥ್ ಅವರೇ. ಹಲೋ, ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? ತಮ್ಮ ಹೆಸರು ಹೇಳಿ, ಊರ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಇದೆಲ್ಲ ಮೌಲ್ಯವರ್ಧನೆ ಹೇಗೆ ಮಾಡ್ಬೇಕಂತೀರಾ? ನೀವು ಯಾರು ಅಂತ ಹೇಳಲೇ ಇಲ್ಲ, ನಿಮ್ ಹೆಸರು ಹೇಳಲಿಲ್ಲ, ಎಲ್ಲಿಂದ ಮಾಡ್ತಾ ಇದ್ದೀರಾ ಫೋನ್ ಅಂತ ಹೇಳಲಿಲ್ಲ. ಚಿದಂಬರಂ, ಭದ್ರಾವತಿ. ಓಕೆ, ಹಾ ಹಾ ಹಾ, ತಮ್ಮ ಓಕೆ, ಭದ್ರಾವತಿಯಿಂದ ಚಿದಂಬರ ಅವರು ಕರೆ ಮಾಡಿ ಕೇಳ್ತಾ ಇದ್ದೀರಾ. ಅಂದ್ರೆ ಶುಂಠಿ ಮತ್ತೆ ಈ ಬೆಳ್ಳುಳ್ಳಿ ಯಾವ ರೀತಿನ ಮೌಲ್ಯವರ್ಧನೆ ಮಾಡ್ಬೇಕಂತೀರಾ? ಮಂಜುನಾಥ್ ಸರ್, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಬೇಕಂತ ಅವ್ರಿಗೆ ಮಾಹಿತಿ ಬೇಕಾಗಿದೆ. ಅದಕ್ಕೆ ಮಾಹಿತಿ ಕೊಡ್ತೀನಿ ಸರ್. ಇವಾಗ ಅದಕ್ಕೆ ಅವರು ಬೆಳ್ಳುಳ್ಳಿ, ನಾವು ಜನರಲ್ ಆಗಿ ಅಂಗಡಿ ಇರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ತಾ ಇದೆ ಸರ್. ಅದನ್ನ ನಾವು ಪೇಸ್ಟ್ ಸಹ ಮಾಡ್ಬೋದು, ಪೇಸ್ಟ್ ಗೆ ನಾವು ಮಾಡ್ಕೋಬಹುದು. ಮತ್ತೆ ಪುದೀನ ಹರ್ಬಲ್ ವಾಟರ್ ತರ ಮಾಡ್ಕೋಬಹುದು, ಅಂದ್ರೆ ಪುದೀನ ಪೇಸ್ಟ್ ಸಹ ಮಾಡ್ಕೋಬಹುದು. ಪುದೀನ ಚಟ್ನಿ ಅಂತ ಬರ್ತಾ ಇದೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವೇನಾದ್ರು ತಗೊಂಡ್ರೆ ಅದಕ್ಕೆ ಚಟ್ನಿ ಸಹ ಕೊಡ್ತಿದ್ದಾರೆ, ನಾವು ನೋಡಿರ್ಬೋದು. ಅದಕ್ಕೆ ಆ ರೀತಿ ಚಟ್ನಿ ಆಗಿರ್ಬೋದು, ಹರ್ಬಲ್ ವಾಟರ್ ಆಗಿ ಮಾರ್ಪಾಡು ಮಾಡ್ಬೋದು, ಅದನ್ನ ಪ್ರೊಸೆಸ್ ಮಾಡ್ಬೋದು. ಇವಾಗ ಶುಂಠಿ ಪೌಡರ್ ಇದೆ, ಶುಂಠಿ ಪೌಡರ್ ಬರ್ತದೆ, ಜಿಂಜರ್ ಪೌಡರ್, ಅದನ್ನು ಸಹ ಮಾಡ್ಕೋಬಹುದು. ಬೆಳ್ಳುಳ್ಳಿಯಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬಹುದು. ಇದನ್ನ ನಿಮ್ಗೆ ಸರ್ ಇದು ಈ ರೀತಿ ಮೌಲ್ಯವರ್ಧನೆ ಮಾಡಬಹುದು. ಇದನ್ನ ಮೌಲ್ಯವರ್ಧನೆ ಎಲ್ಲಿ ಕೊಡ್ತಾರೆ ಅಂತ ತಾವೇನಾದ್ರು ಕೇಳಿದ್ರೆ, ಸಿ ಎಫ್ ಟಿ ಆರ್ ಐ ಮೈಸೂರು, ಅಲ್ಲಿ ಸಹ ಇದ್ರ ಬಗ್ಗೆ ತರಬೇತಿ ಕೊಡ್ತಾರೆ. ಅದನಂತರದಲ್ಲಿ ತಾವೇನೋ ಇಚ್ಛೆ ಪಟ್ಟಲ್ಲಿ ಒಂದು ಬ್ಯಾಚ್ ಒಂದು 10-15 ಜನ ನಾವೆಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಸಹಾಯ ಗುಂಪುಗಳು ಏನಾದ್ರು ಇಚ್ಛೆ ಪಟ್ಟಲ್ಲಿ ಶಿವಮೊಗ್ಗ ಕೆವಿಪಿ ಇದೆಯಲ್ಲ ಅಲ್ಲಿ ಸಹ ತಮಗೆ ಬೇಡಿಕೆ ಆಧಾರದ ಮೇಲೆ ತಮಗೆ ತರಬೇತಿ ಸಹ ಕೊಡ್ತಾ ಇರ್ತಾರೆ. ಅದನ್ನ ಅದರಿಂದ ಬೇಡಿಕೆ ಆಧಾರದ ಮೇಲೆ ತರಬೇತಿ ಕೊಟ್ಟಂತ ಅದ್ರ ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ಮುಖಾಂತರ ತಾವೇನಾದ್ರು ಮಾಡಲು ಇಚ್ಛಿಸಿದ್ದೇ ಆದಲ್ಲಿ ನಾವು DRP ಆಗಿ ಅದಕ್ಕೆ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಕೊತೀವಿ. ಚಿದಂಬರ ಅವರೇ, ನಿಮಗೆ ಉತ್ತರ ಸಿಗ್ತಾ? ಹಲೋ ಹೇಳಿ. ಎಷ್ಟು ತಿಂಗಳ ವರೆಗೆ ಇಡಬಹುದು? ಎಷ್ಟು ಎಷ್ಟು ತಿಂಗಳ ವರೆಗೆ ಇಡಬಹುದು? ಎಷ್ಟು ಸಿಗತ್ತೆ ಅಂತನಾ? ಸರ್ಕಾರದಿಂದ ಧನ ಸಹಾಯ ಎಷ್ಟು ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ ನೀವು? ಅವರ ಅವಶ್ಯಕತೆಗೆ ತಕ್ಕಂತ ಯಂತ್ರೋಪಕರಣಗಳ ಒಟ್ಟಾರೆ ಅಮೌಂಟ್ 100% ಅಮೌಂಟ್ ನಲ್ಲಿ ಶೇಕಡ 50-50% ಅವ್ರಿಗೆ ಸಹಾಯಧನ ಬರುತ್ತೆ. ಅಲ್ಲ, ಉತ್ತರ ಉತ್ತರ ಕೇಳಿ. ಅಂದ್ರೆ ನೀವು ಅಂದ್ರೆ ಎಷ್ಟು ದಿನ ಇಡಬಹುದು ಅಂತ ಹೇಳ್ತಾ ಇದ್ದೀರಾ? ಹಿಂಗೆ ಸರ್, ಇವ್ರೇನ್ ಕೇಳ್ತಾ ಇದಾರೆ ಅಂದ್ರೆ, ಈಗ ಇದೆಲ್ಲಾನು ತುಂಬಾ ಬೇಗ ಕೆಟ್ಟ ಹೋಗ್ತಕ್ಕಂತ ಒಂದು ಪದಾರ್ಥಗಳು, ಎಷ್ಟು ದಿವಸ ನಾವು ಶೇಖರಣೆ ಆಗಿ ಇಡಬಹುದು, ಅದಕ್ಕೆ ಏನು ಒಂದು ವೈಜ್ಞಾನಿಕ ಅಂತ ಕೇಳ್ತಾ ಇದಾರೆ ಸರ್. ಅಂದ್ರೆ ಏನಾಗುತ್ತೆ, ಒಂದ್ ಯಾವ್ದೇ ಒಂದು ಕೃಷಿ ಪದಾರ್ಥಗಳಾದ್ರೆ ಬೇಗ ಅದು ಕೆಟ್ಟ ಹೋಗೋದು ನಿಜ. ಅವ್ರ ನಿಜ ಇದೆ, ಅದಕ್ಕೆ ಏನ್ ಮಾಡ್ಬೇಕು, ತನ್ನದೇ ಆದ ತನ್ನ ಒಂದು ಲಾಂಗ್ ಲೈಫ್ ಅಂದ್ರೆ ತುಂಬಾ ಸುಮಾರು ದಿನ ಇಡ್ಲಿಕ್ಕಂತ ಅವಕಾಶ ಇದೆ ಒಂದು ವಸ್ತುಗಳು ಸಿಕ್ಕಿದೆ, ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಪ್ಯಾಕೆಟ್ ಅಲ್ಲಿ ವ್ಯಾಕ್ಯೂಮ್ ಅಂದ್ರೆ ಏರ್ ಗಾಳಿನಲ್ಲಿ ಹೊರಗೆ ತೆಗೆದು ಮಾಡಿಟ್ಟು ಸುಮಾರು ಒಂದು 15-20 ದಿವಸ ತನಕ ಇಡ್ಬೋದು. ಸೂಕ್ತವಾಗಿ ತರಬೇತಿ ಸಹ ಅಲ್ಲಿ ಟ್ರೈನಿಂಗ್ ಸೆಂಟರ್ ಕೊಡ್ತಾ ಇರ್ತಾರೆ. ಅದು ಕೆವಿಕೆಯಲ್ಲಿ ಇದೆಯಲ್ಲ, ಅವ್ರ ಸಂಬಂಧಪಟ್ಟ ಪ್ರಾಧ್ಯಾಪಕರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಇರ್ತಾರೆ, ವಿಶೇಷ ತಜ್ಞರು ಇರ್ತಾರೆ. ಅವ್ರು ಅದ್ರ ಬಗ್ಗೆ ಎಷ್ಟು ದಿನ ಶೆಲ್ಫ್ ಲೈಫ್ ಇರ್ತದೆ, ಯಾವ ರೀತಿ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು, ಯಾವ ರೀತಿ ಪೌಡರ್ ಮಾಡ್ಬೇಕು, ಯಾವ ರೀತಿ ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳು ನಾವು ಆಯ್ಕೆ ಮಾಡ್ಕೋಬೇಕು. ನಾವು ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಶುಂಠಿ ಪೇಸ್ಟ್ ಆಗಿರ್ಬೋದು, ಕುದುರೆ ಪೇಸ್ಟ್ ಆಗಿರ್ಬೋದು, ಕಚ್ಚಾ ವಸ್ತು ಮೆಟೀರಿಯಲ್ ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು, ಆ ರೀತಿ ಪ್ರೊಸೆಸ್ ನೆಲ್ಲ ಒಂದು 3-4 ದಿನ ಟ್ರೈನಿಂಗ್ ಇದರಲ್ಲಿ ತಮಗೆ ಮಾಹಿತಿ ಕೊಡ್ತಾರೆ. ಓಕೆ, ಚಿದಂಬರ ಅವರೇ, ಇನ್ನು ಏನಾದ್ರೂ ಕೇಳಬೇಕಿದೆಯಾ? ಅದೇ ಅದೇ ಈಗ ಹೇಳಿದ್ರಲ್ಲ, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಎಲ್ಲ ಇದು ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ನೀವು ಒಂದು ಬಾರಿ ಕೃಷಿ ವಿಜ್ಞಾನ ಕೇಂದ್ರ KVK ನವಿಲೆ ಶಿವಮೊಗ್ಗಕ್ಕೆ ಹೋಗಿ ನೀವು ಒಂದ್ಸಲ ಭೇಟಿ ಮಾಡ್ರಲ್ಲಿ. ಇಲ್ಲ, ನಮ್ಮ ಹಳ್ಳಿ ಕೆರೆ ಇದೆಯಲ್ಲ ರೈತ ತರಬೇತಿ ಕೇಂದ್ರ, ಅಲ್ಲಿ ಅಲ್ಲಿ ಹೋಗಿ ನೀವು ಡಿಟೇಲ್ ಆಗಿ ಅಂದ್ರೆ ಸಂಪೂರ್ಣ ಒಂದು ಮಾಹಿತಿನ ಪಡ್ಕೊಳ್ರಿ ಅಲ್ಲಿ. ತುಂಬಾ ಧನ್ಯವಾದ ಚಿದಂಬರ್ ಅವರೇ ಕರೆ ಮಾಡಿದ್ರೆ. ಹಾಗೆ ಒಂದು ಸುಧಾಕರ್, ಇಲ್ಲೊಂದು ಸಂದೇಶ ಇದೆ, ಶಿಕಾರಿಪುರದಿಂದ ಕೇಳ್ತಿದ್ದಾರೆ. ನಾವು ಏನಾದ್ರೂ ಬೆಳಿತೀವಲ್ವಾ, ಬೆಳೆದಿದ್ದ ಎಲ್ಲವುದನ್ನು ಕೂಡ PMFME ಅಲ್ಲಿ ತರಬಹುದು ಅಂತ ಕೇಳ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಮಂಜುನಾಥ್ ಅವರೇ ಹೇಳಿ ಹೇಳಿ ಸರ್. ಇವಾಗ ಏನಾಗುತ್ತೆ, ಅವ್ರು ಏನ್ ಬೆಳಿತಾರೆ ಅನ್ನೋದು ಮುಖ್ಯ ಆಗತ್ತೆ ನನಗೆ. ಭತ್ತ ಬೆಳೆದ್ರೆ ಅದನ್ನ ಭತ್ತದಿಂದ ನಾವ್ ಏನ್ ಮಾಡ್ಬೋದು, ರವೆ ಮಾಡ್ಕೋಬಹುದು, ಮತ್ತೆ ಮಂಡಕ್ಕಿ ಮಾಡ್ಕೋಬಹುದು, ಅವಲಕ್ಕಿ ಮಾಡ್ಕೋಬಹುದು, ಈ ರೀತಿ ಬೈ ಪ್ರಾಡಕ್ಟ್ ಮಾಡ್ಕೋದು. ಮೆಕ್ಕೆಜೋಳ ಮಾಡ್ಕೊಂಡು ಮೆಕ್ಕೆಜೋಳದಲ್ಲಿ ಏನಾಗುತ್ತೆ, ಒಂದು ಪ್ರಾಡಕ್ಟ್ ರವೆ ಆಗಿ ಬರ್ತದೆ, ಇನ್ನೊಂದು ಪ್ರಾಡಕ್ಟ್ ಬಿಸ್ಕೆಟ್ ಹೋಗ್ತದೆ, ಇನ್ನೊಂದಾಗಿ ಉತ್ಪನ್ನ ಆಗಿ ಮೇವು ರಾಸುಗಳಿಗೆ ಮೇವಾಗೋಗ್ತದೆ. ಅವ್ರು ಯಾವ ಬೆಳೆಗಳು ಬೆಳೀತಾರೆ ಅದ್ರ ಮೇಲೆ ಒಂದು ಮೌಲ್ಯವರ್ಧನೆ ನಿರ್ಧಾರ ಆಗಿರ್ತದೆ. ಇಂಥ ಬೆಳೆಯಿಂದ ನಿರ್ದಿಷ್ಟವಾಗಿದೆ ನಾವು ಇಂಥದ್ದು ಮಾಡಬಹುದು ಅಂತ ನಾವು ಮಾಹಿತಿ ಕೊಡ್ಬೋದು ಸರ್. ಅಂದ್ರೆ ಅವ್ರು ಕೇಳ್ತಾ ಇರೋದು ಎಲ್ಲಾ ಬೆಳೆಗಳು, ಈಗ ಏನು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ತೋಟಗಾರಿಕೆ ಬೆಳೆ ಆಗಿರ್ಲಿ, ಇಲ್ಲ ಕೃಷಿ ಬೆಳೆ ಆಗಿರ್ಲಿ, ಮತ್ತೆ ಇನ್ನೂ ಬೇರೆ ಬೆಳೆಗಳು ಬೆಳೆದಿರ್ತಾರೆ, ಎಲ್ಲಾ ಬೆಳೆನು ಸೇರಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಮಾಡಬಹುದು ಮಾಡಬಹುದು. ಇವಾಗ ತಮಗೆ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಇವಾಗ ಕಾಳು ಮೆಣಸು ಬೆಳೀತಾರೆ, ಕಾಳು ಮೆಣಸಿನ ಅದನ್ನ ಹಾರ್ವೆಸ್ಟ್ ಮಾಡಿ ಕ್ಲೀನ್ ವಾಷಿಂಗ್ ಮಾಡಿ ಡ್ರೈಯಿಂಗ್ ಮಾಡಿ ಪ್ರೊಸೆಸ್ ಮಾಡ್ಲಿಕ್ಕೂ ಅವಕಾಶ ಇದೆ. ಆ ರೀತಿ ಪ್ರೊಸೆಸ್ ಸಂಸ್ಕರಣೆಗೆ ಒಳಪಟ್ಟಿದ್ರೆ ಎಲ್ಲದಕ್ಕೂ ಅವಕಾಶ ಇದೆ. ಬರ್ತಕ್ಕಂಥ ಕೃಷಿ ಪದಾರ್ಥಗಳು ಅದನ್ನ ಸಂಸ್ಕರಣೆ ಒಳಪಟ್ಟಿರ್ಬೇಕು. ಅದು ಕಚ್ಚಾ ವಸ್ತುವಿಂದ ಮೂಲ ಪ್ರಥಮ ಪ್ರಾಥಮಿಕ ಹಂತದಿಂದ ದ್ವಿತೀಯ ಹಂತಕ್ಕೆ ಅದು ಮಾರ್ಪಾಟ ಆಗಿರ್ಬೇಕು ಮೂಲ ವಸ್ತುಗಳು, ಆವಾಗ ಅದಕ್ಕೆ ಅವಕಾಶ ಇರುತ್ತೆ. ಸಿದ್ದಲಿಂಗಪ್ಪನವರಿಗೆ ಉತ್ತರ ಸಿಕ್ಕಿದೆ. ಶಿಕಾರಿಪುರದಿಂದ ಏನು ವಾಟ್ಸ್ಆಪ್ ಮುಖಾಂತರ ತಮ್ಮ ಸಂದೇಶ ಕಳಿಸಿದ್ದಾರೆ, ಅವರಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಮುಂದೆ ಬರೋದು ಈಗ ಮಂಜುನಾಥ್ ಅವರೇ, ಯೋಜನೆಯ ಈಗ ಅಡಿಯಲ್ಲಿ ಸದ್ಯಕ್ಕೆ ಇರುವ ಒಂದು ಸಹಾಯಧನ ಎಷ್ಟಂತ ಹೇಳ್ತೀರಿ? ಇವಾಗ ಏನಾಗುತ್ತೆ, ಸಹಾಯಧನ ಬಂದು 30 ಲಕ್ಷ ರೂಪಾಯಿ ಏನಾದ್ರು ಪ್ರಾಜೆಕ್ಟ್ ರಿಪೋರ್ಟ್ ಆಗಿದ್ದೆ ಆದಲ್ಲಿ ಅದಕ್ಕೆ 15 ಲಕ್ಷ ಅಂದ್ರೆ 50% ಸಹಾಯಧನ ಬರ್ತದೆ. ಅದೇ ರೀತಿ ಕೆಲವೊಬ್ರು ಸರ್ ನಾನು 15 ಲಕ್ಷ ಮಾಡ್ತೀನಿ, 15 ಲಕ್ಷ ನಮ್ಗೆ ಸಬ್ಸಿಡಿ ಬರುತ್ತೆ ಅಂದ್ರೆ ಇಲ್ಲ, 50% 15 ಲಕ್ಷ ಮಾಡಿದ್ದೆ ಅದಲ್ಲಿ ಅದಕ್ಕೆ 7.5 ಲಕ್ಷ ಸಬ್ಸಿಡಿ, 7.5 ಲಕ್ಷ ಲೋನ್ ಆಗ್ತದೆ ಬ್ಯಾಂಕ್ ಇಂದ ಆಗ್ತದೆ ಸರ್. ಅದು ಈ ರೀತಿ ಇರ್ತದೆ. ಅದರಲ್ಲಿ ಒಟ್ಟಾರೆ 50 ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ನ 35% ಕೇಂದ್ರ ಸರ್ಕಾರ ಕೊಡುತ್ತೆ, 15% ರಾಜ್ಯ ಸರ್ಕಾರ ಸಹಾಯಧನ ಕೊಡುತ್ತೆ ಸರ್. ರೈತ ಬಾಂಧವರು, ಇದು ನೀವು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಇದ್ದೀರಾ ಇವತ್ತಿನ ಒಂದು ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಇವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ, ಕೃಷಿ ಇಲಾಖೆ ಶಿವಮೊಗ್ಗ PMFE ಯೋಜನೆ ಕುರಿತು ನಮ್ಗೆ ಇವತ್ತು ಮಾಹಿತಿ ಮಾಡ್ಕೊಳ್ಲಿಕ್ಕಿದ್ದಾರೆ. ಅಂದ್ರೆ ಯಾರು ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ತೀರಾ, ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡಿಬಿಟ್ಟು ಕೃಷಿ ಉತ್ಪನ್ನಗಳ ಒಂದು ಅದರ ಒಂದು ಮೌಲ್ಯವರ್ಧನೆ ಜೊತೆಗೆ ಬೇಡಿಕೆ ಅನುಗುಣವಾಗಿ ಯಾರು ಬೆಳೆದಿರ್ತೀರಾ ಅಂತವರಿಗೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬಹುದು. ತಾವು ಕರೆ ಮಾಡಲು ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ ಆದ 08282 ಇದು STD ಕ್ರಮಾಂಕ, 2702283 ಇದು ಫೋನ್ ನಂಬರ್ ಬಂದ್ಬಿಟ್ಟು. ಆಮೇಲೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, 9481527600. ಆಮೇಲೆ ಸರ್, ಈಗ ಈ ಒಂದು PMFE ಯೋಜನೆಯಲ್ಲಿ ಬೆಂಬಲಿತ ಉತ್ಪನ್ನಗಳು ಯಾವ ಯಾವ ಅಂತ ಹೇಳ್ಬೋದಾ? ಅಂದ್ರೆ ಇಂಥದ್ದೇ ಉತ್ಪನ್ನಗಳು ಇಲ್ಲ, ನಾವು ರಾಗಿ ತಂದು ರಾಗಿ ಮಾಲ್ಟ್ ಮಾಡ್ಕೊಂತೀನಂದ್ರು ಅದಕ್ಕೆ ಅವಕಾಶ ಇದೆ. ಬೀಜನ ತಂದು ನಾವು ಇವಾಗ ಏನು ತಾವೆಲ್ಲ ತಿಳಿಬಹುದು, ಮೇಜರ್ ಆಗಿ ತಾವು ಅಡ್ವರ್ಟೈಸ್ ನೋಡ್ತೇವೆ, ಜೀನ್ ಅಂತ ಬರ್ತಾ ಇದೆ, ಆ ರೀತಿ ಮಾಡ್ತೀವಿ. ಅದಕ್ಕೆ ಇಂಥದ್ದೇ ಬೆಂಬಲ, ಎಲ್ಲದಕ್ಕೂ ಬೆಂಬಲವಾಗಿದೆ. ಕೃಷಿ ಆಗಲಿ ತೋಟಗಾರಿಕೆ ಬೆಳೆಗಳಿಗೆ ಪ್ರಾಥಮಿಕ ಹಂತದಿಂದ ದ್ವಿತೀಯ ಹಂತಕ್ಕೆ ನಾವು ಮಾರ್ಪಾಡು ಮಾಡ್ತೀವಿ ಮೂಲ ವಸ್ತುನ ಅಂದ್ರೆ, ಆ ರೀತಿ ಎಲ್ಲ ಮಾಡ್ತಕ್ಕಂಥ ಎಲ್ಲಾ ವಸ್ತುಗಳಿಗೂ ಕೃಷಿಯಲ್ಲಿ ಈ ಯೋಜನೆಯಲ್ಲಿ ಅವಕಾಶ ಇದೆ ಸರ್. ಈಗ ನಾನು ಬೀಜನೇ ತಂದು ಮಾರ್ತೀನಿ ಅಂತಂದ್ರೆ ಅದಕ್ಕೇನಾದ್ರೂ ಅವಕಾಶ ಇದೆಯಾ? ಇಲ್ಲ, ಅದಿಲ್ಲ, ಅದಕ್ಕೆ ಅದು ಪ್ರಾಥಮಿಕ ಹಂತದಲ್ಲಿ ಇರ್ತದೆ, ಅದು ದ್ವಿತೀಯ ಹಂತಕ್ಕೆ ಮಾರ್ಪಾಡು ಆಗೋದಿಲ್ಲ ಬೀಜ. ಅದನ್ನ ನೀವೇನಾದ್ರೂ ಮಿಲ್ಲೆಟ್ ತರ ಪೌಡರ್ ಮಾಡಿ ಹಿಟ್ಟನ್ ಮಾಡಿ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಅದ್ರ ಜೊತೆ ಬೇರೆ ದ್ವಿದಳ ಧಾನ್ಯಗಳ ಬೇರಿಕೆ ಮಾಡಿ ಪುಡಿ ಮಾಡಿ ಮಾಡಿದ್ರೆ ಮಿಲ್ಲೆಟ್ ಮಿಕ್ಸ್ ತರ ಮಾಡಿದ್ರೆ ಅವಕಾಶ ಇರುತ್ತೆ. ಈಗ ಆಹಾರ ಸಂಸ್ಕರಣಾ ಉದ್ಯಮಗಳು ಯಾವೆಲ್ಲ ಒಂದು ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಬಹುದು ಅಂತ ಹೇಳ್ತೀರಿ ಸರ್? ಇವಾಗ ಈ ಹಿಂದೆ ಮಾಡಿರ್ತಕ್ಕಂತ ಇದರಲ್ಲಿ ಈ ಹಿಂದೆ PMEGP ಸ್ಕೀಮ್ ಅಲ್ಲಿ ಸಹ ಪಡ್ಕೋಬಹುದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ಪದಾರ್ಥಗಳು ಬಿಟ್ಟು ಬೇರೆ ಸಂಬಂಧ ವಿವಿಧ ಉತ್ಪನ್ನಗಳ ಉದ್ಯಮಗಳು ಪ್ರಾರಂಭ ಮಾಡ್ಕೋಬಹುದು. ಅದರಲ್ಲಿ ಅದರಲ್ಲಿ ತಗೊಂಡಿದ್ರು ಸಹ ಅಲ್ಲಿ ಬ್ಯಾಂಕಿನ ಮೂಲಕ ಅವರ ಚಲಾವಣೆ ಟ್ರಾನ್ಸಾಕ್ಷನ್ ಏನಂತ ಚೆನ್ನಾಗಿದ್ರೆ ರೇಟಿಂಗ್ ಚೆನ್ನಾಗಿತ್ತು ಅಂದ್ರೆ ಈ ಸ್ಕೀಮ್ ಅಲ್ಲೂ ಸಹ ಮಾಡ್ಕೊಳ್ಳೋಕೆ ಅವಕಾಶ ಇದೆ. PMFE ಅಲ್ಲಿ ಮಾಡ್ಕೋಬಹುದು. ಅಲ್ಲಿ ಎಲ್ಲೂ ಸಹ ಹೇಳಿ ಸರ್, ಅಲ್ಲಿ ಎಲ್ಲೂ ಸಹ ನಮ್ಮ ಗ್ರಾಹಕರಾಗಿರ್ಬೋದು, ನಮ್ಮ ಶ್ರೋತರು ಇದಾಗಿರ್ಬೋದು, ಡಿಫಾಲ್ಟ್ ಆಗಿರ್ಬಾರ್ದು ಬ್ಯಾಂಕ್ ಇಂದ, ಸಿಬಿಲ್ ಸ್ಕೋರ್ ಎಲ್ಲೂ ಸಹ ಕಮ್ಮಿ ಆಗಿರ್ಬಾರ್ದು. ಉತ್ತಮ ರೀತಿಯಲ್ಲಿ ಇತ್ತು ಅಂದ್ರೆ ಅದು ಸಮಾಧಾನಕರವಾಗಿತ್ತು, ಅದನ್ನ ಎಲ್ಲಾ ಬ್ಯಾಂಕ್ ನವರು ಸಹ ಅದನ್ನ ಲೋನ್ ಕೊಡ್ತಾರೆ ಸರ್. ಮತ್ತೆ ಎಲ್ಲ ಯೋಜನೆಗಳಿಗೆ ಕೂಡ ತೊಡಗಿಸ್ಬೋದು ಅಂತ ಹೇಳ್ತೀರಾ? ಹೌದು. ಆಮೇಲೆ ಇದಕ್ಕೆ ಅರ್ಹ ವ್ಯಕ್ತಿಗಳು ಅಂದ್ರೆ ಅರ್ಹ ರೈತರು ಅಂತ ಹೇಳುವುದಾದ್ರೆ ಏನ್ ಹೇಳಕ್ಕೆ ತಾವು ಇಷ್ಟಪಡ್ತೀರಾ ಸರ್? ಸರ್, ಅದಕ್ಕೆ ಅರ್ಹ ವ್ಯಕ್ತಿ ಅಂದ್ರೆ ಒಬ್ಬ ಮಾಡ್ತಕ್ಕಂಥ 18 ವರ್ಷ ಮೇಲ್ಪಟ್ಟರಾಗಿರ್ಬೇಕು ಅವರು. ಒಂದು ಅವರು ಬೇರೆ ಬ್ಯಾಂಕ್ ಅಲ್ಲಿ ಸಹಾಯಧನ ಪಡೆದಿದ್ರು ತೊಂದರೆ ಇಲ್ಲ, ಬಟ್ ಆ ಸಾಲನ ಕ್ಲೀನ್ ಆಗಿ ಕಟ್ತಾ ಇರ್ಬೇಕು. ಎರಡು ಆಯ್ತು. ಆಮೇಲೆ ಉದ್ಯಮಿಗಳ ಮಾಲೀಕತ್ವನ ಹೊಂದಿರ್ಬೇಕು ಅವರು. ಮೂರನೇ ಪಾಯಿಂಟ್ ಆಯ್ತು. ಉದ್ಯಮಿ ಮಾಲೀಕತ್ವ ಹೊಂದಿರ್ಬೇಕು, ಆ ಮಾಡಿರ್ತಕ್ಕಂಥ ಜಾಗದ ಒಂದು ಸ್ವಂತದ್ದು ಮಾಲೀಕತ್ವ ಇರ್ಬೇಕು. ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಇರ್ತದೆ, ಉದ್ಯಮದಾರ ಪರವಾನಗಿ ಅಂತ ಬರ್ತದೆ, ಅದು ನಾವು ಹೊಂದಿರ್ಬೇಕು. ಆಮೇಲೆ ಮಾಡ್ತಕ್ಕಂಥವ್ರಿಗೆ ಆಹಾರ ಗುಣಮಟ್ಟ ಸುರಕ್ಷತೆ ಕಾಯ್ದೆ ಅದು ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಸಹ ಹೊಂದಿರ್ಬೇಕು. ಆಮೇಲೆ ಆಮೇಲೆ ಆ ಸ್ಥಳದ ಒಂದು ಕರೆಂಟ್ ಬಿಲ್ ಇಲ್ಲ ರೇಷನ್ ಕಾರ್ಡ್ ಅನ್ನ ಕೇಳ್ತಾರೆ ಸರ್. ಅದು ಮಾಡ್ಲಿಕ್ಕೆ ನನಗೆ ಜಮೀನು ಇಲ್ಲ, ನಾನು ಬೆಳೆಯೋದು ಇಲ್ಲ, ಬೇರೆ ಹತ್ರ ತಂದ್ಬಿಟ್ಟು ನಾನು ಮಾಡ್ತೀನಿ ಅಂದ್ರೆ ಅವಕಾಶ ಇದೆಯಾ? ಜಮೀನು ಲೀಸ್ ಗೆ ತಕೊಂಡು ನಾನು ಮಾಡ್ತೀನಿ ಅಂತಂದ್ರೆ ಅವಕಾಶ ಇದೆಯಾ? ಉದ್ಯಮ ಪ್ರಾರಂಭ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಜಾಗನ ಬೇರೆಯವ್ರ ಹತ್ರ ತಗೊಂಡಿದ್ದೆ, ಆದಲ್ಲಿ ಅವ್ರ ಹತ್ರ ಮಾಲೀಕರು ಏನು ಮೂಲ ಮಾಲೀಕರು ಇರ್ತಾರೆ, ಭೂಮಿ ಮಾಲೀಕರು ಇಲ್ಲ ಸೈಟಿನ ಮಾಲೀಕರು ಇಲ್ಲ ಮಳಿಗೆ ಮಾಲೀಕರು, ಅವರಿಂದ ನಾವು ರೆಂಟ್ ತಗೊಂಡ್ರೆ ರೆಂಟ್ ಅಗ್ರಿಮೆಂಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಇಲ್ಲ ಲೀಸ್ ಮಾಡಿಸ್ಕೊಂಡ್ರೆ ಲೀಸ್ ಅಗ್ರಿಮೆಂಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ, ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ಒಂದು ಲೀಸ್ ಆಗಿರ್ಬೋದು ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಅದನ್ನ ತಾವು ಪಂಚಾಯತಿ ಮಟ್ಟದಲ್ಲಿ ಮಾಡ್ತಾ ಇದ್ರೆ ಪಂಚಾಯತಿಯಿಂದ ಪರವಾನಗಿ ತಗೋಬೇಕು. ಇಂತ ಒಂದು ಇವರು ಒಂದು ಇಟ್ಟಿ ಗಿರಣಿ ನಡೆಸ್ತಿದ್ದಾರೆ, ಬೇಕರಿ ಉತ್ಪನ್ನ ಮಾಡ್ತಿದ್ದಾರೆ, ಆಮೇಲೆ ಬೆಲ್ಲ ಆಲೆ ಮನೆ ಮಾಡ್ತಿದ್ದಾರೆ, ಇಲ್ಲ ಪಶುಹಾರ ಘಟಕ ಮಾಡ್ತಿದ್ದಾರೆ, ಇಲ್ಲ ಉಪ್ಪಿನಕಾಯಿ ಘಟಕ ಸ್ಥಾಪನೆ ಮಾಡ್ತಿದ್ರೆ, ಸಂಬಂಧಪಟ್ಟ PDO ಹಳ್ಳಿ ಮಾಡಿದ್ರಾದ್ರೆ ಪಂಚಾಯತಿಯಿಂದ ತಗೋಬೇಕಾಗುತ್ತೆ, ಸಿಟಿ ಮಾಡಿದ್ರೆ ಮುನ್ಸಿಪಾಲಿಟಿ ನಗರಸಭೆ ಪುರಸಭೆ ಅವರಿಂದ ಅದಕ್ಕೆ ಮಾಲೀಕತ್ವದ ಅವರಿಂದ ಪರವಾನಗಿ ತಗೋಬೇಕಾಗುತ್ತೆ. ಈಗ ಮಂಜುನಾಥ್ ಅವರು, ಇಲ್ಲಿ ಸೊರಬದಿಂದ ಚಂದ್ರಮ್ಮ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಉಪ್ಪಿನಕಾಯಿ ಹಪ್ಪಳ ಮಾಡೋ ಫ್ಯಾಕ್ಟರಿಗಳಿಗೂ ಕೂಡ ಪಿಎಂಎಫ್ಎಂಇಯಲ್ಲಿ ತಗೋಬಹುದಾ ಅಂತ ಕೇಳ್ತಿದ್ದಾರೆ. ಹೌದು, ಈ ಹಿಂದೆ ಈ ಯೋಜನೆಯಲ್ಲಿ ಪಡೆಯದೇ ಇರತಕ್ಕಂತಹ ಸಂಸ್ಥೆಗಳು ಅವರು ಅಜ್ಞಾಗಿತಿಯಲ್ಲಿ ಹೊಸದಾಗಿ ಅವರು ಹೊಸ ಮಿಷಿನ್ಗಳು ಹೊಸ ಯಂತ್ರಗಳನ್ನು ತಗೋಬೇಕು, ಹಳೆ ಯಂತ್ರಗಳು ಕೊಡೋಕೆ ಬರೋದಿಲ್ಲ. ಅದನ್ನ ಉತ್ತಮ ಪಡಿಸಿಕೊಳ್ಳಿಕ್ಕೆ ನವೀಕರಣ ಮಾಡ್ಕೊಳ್ಳಿಕ್ಕೆ ಅಂತದಕ್ಕೆ ಉನ್ನತೀಕರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ಮಿಷಿನ್ ತಗೊಂಡು 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಈ ಮಿಷಿನ್ ನನಗೆ ಕರೆಕ್ಟ್ ವರ್ಕ್ ಆಗ್ತಿಲ್ಲ, ಹೊಸ ಮಿಷಿನ್ ಬರ್ತಾ ಇದೆ, ನಾನು ಮಾಡ್ಕೊಂತೀನಿ ಅಂದ್ರೆ ಈ ಯೋಜನೆ ಅವಕಾಶ ಇದೆ, ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೂ ಕೊಡ್ತೀರಿ? ಹೌದು, ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಕೊಡ್ತೀವಿ, ಹೊಸವರಿಗೆ ಕೊಡ್ತೀವಿ. ಇಲ್ಲ, ನನ್ನ ಇರ್ತಕ್ಕಂಥ ಘಟನೆ ಉನ್ನತೀಕರಿಸ್ಕೊಂತೀನಿ, ಅಪ್ಡೇಟ್ ಮಾಡ್ಕೊಂತೀನಿ ಅಂತ ಇರ್ತಕ್ಕಂಥ ಗ್ರಾಹಕರಿಗೂ ಸಹ ಇದು ಅವಕಾಶ ಇದೆ. ಆಮೇಲೆ ಸರ್, ಈಗ ಏನಂತಂದ್ರೆ ನಮ್ಮ ರೈತರಲ್ಲಿ ಒಂದು ಜಿಜ್ಞಾಸೆ ಅಂದ್ರೆ, ನಮ್ಮ ವಂತಿಕೆ ಏನಾದ್ರೂ ಕಟ್ಟಬೇಕಾಗ್ತದ ಅಥವಾ ಆರಂಭಿಕ ಠೇವಣಿ ಏನಾದ್ರೂ ಇಡಬೇಕಾಗ್ತದ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರ್ತದೆ. ಈ ಒಂದು ನಿಟ್ಟಿನಲ್ಲಿ ತಾವು ಆರಂಭಿಕ ಒಂದು ಠೇವಣಿ ಕಟ್ಟೋದು ಅಥವಾ ಹೂಡಿಕೆ ಮಾಡೋದು ಅಗತ್ಯವಿದೆ ಅಂತ? ಹೌದು, ಈ ಪ್ರಶ್ನೆ ಉತ್ತಮ ಪ್ರಶ್ನೆ ಕೇಳಿದ್ರಿ ಸರ್. ತಾವು ಇದೇನಾಗುತ್ತೆ, ಮಾರ್ಗಸೂಚಿ ಅನ್ವಯ, ಪಿಎಂಎಫ್ಎಂಇ ಯೋಜನೆ ಮಾರ್ಗಸೂಚಿ ಅನ್ವಯ ಪ್ರತಿ ಗ್ರಾಹಕರು ಒಟ್ಟಾರೆ ಕಾಸ್ಟ್ ಅಂತ ಕರಿತೀವಲ್ಲ ನಾವು, ಯೋಜನಾ ವರದಿ ಇರುತ್ತಲ್ಲ, ಯೋಜನಾ ವರದಿಯ 10% ಶೇಕಡ 10% ಅವರು ವಂತಿಕೆ ಕಟ್ಟಲೇಬೇಕಿದೆ. ಉದಾಹರಣೆಗೆ ಒಬ್ಬ ಗ್ರಾಹಕರು 5 ಲಕ್ಷ ಏನಾದ್ರು ಪ್ರಾಜೆಕ್ಟ್ ಅನ್ನು ಯೋಜನಾ ವರದಿ ತಯಾರು ಮಾಡಿದ್ರೆ ಅದಕ್ಕೆ ಶೇಕಡ 10% ಆಗಿದ್ರೆ 50,000 ಅವರು ಡೆಪಾಸಿಟ್ ಅಮೌಂಟ್ ಕಟ್ಟಲೇಬೇಕಾದ ಬ್ಯಾಂಕಿಗೆ. ಉಳಿದಿರ್ತಕ್ಕಂತ 90% ಅಮೌಂಟ್ ಅನ್ನ ಏನ್ ಬ್ಯಾಂಕ್ನವರು ಅವರ ವಂತಿಕೆ ಕಟ್ಟಿ ಈ 10% ಸೇರಿಸಿ ಎಲ್ಲಿ ನಮ್ಮ ಗ್ರಾಹಕರು ಕೊಟೇಶನ್ ತಂದಿರ್ತಾರಲ್ಲ, ಆ ಕೊಟೇಶನ್ ತಂದಿರ್ತಕ್ಕಂಥ ದರ ಪಟ್ಟಿದ್ರೆ ಅವರಿಗೆ ಆ ಅಮೌಂಟ್ ನ RTGS ಅಥವಾ ನೆಫ್ಟ್ ಮೂಲಕ ಅವರಿಗೆ ಮಾಡ್ತಾರೆ ಸರ್, ಅಮೌಂಟ್ ವರ್ಗಾಯಿಸ್ತಾರೆ. ಆ ವರ್ಗಾಯಿಸ್ಬೇಕಂತ ವೆಂಡರ್ನಿಂದ ನಾವು ಮಿಷಿನ್ ಅನ್ನು ತಗೋಬರ್ಬೇಕಾಗುತ್ತೆ. ರೈತ ಬಾಂಧವರೇ, ತಾವು ಇವತ್ತು ನೇರ ಪ್ರಸಾರದಲ್ಲಿದ್ದೀರಾ, ಹಲೋ ಕೃಷಿ ರಂಗ ಈ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಮಂಜುನಾಥ್ ಆರ್ ಅವರು ಇದ್ದಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ, ಕೃಷಿ ಇಲಾಖೆ ಶಿವಮೊಗ್ಗ. ಪಿಎಂಎಫ್ಎಂಇ ಯೋಜನೆ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಅಂದ್ರೆ ಯಾರು ವ್ಯಾಪಾರದಲ್ಲಿ ಉದ್ದಿಮೆದಲ್ಲಿ ತೊಡಗಿಸಿಕೊಳ್ತೀರಾ, ಆಮೇಲೆ ಮೌಲ್ಯವರ್ಧನೆ, ತಮ್ಮ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿಬಿಟ್ಟು ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಆದಂತಹ ಒಂದು ಮಾರ್ಕೆಟಿನ ಒಂದು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಅವಕಾಶ ಅಂದ್ರೆ ಅನುಕೂಲ ಮಾಡ್ಕೊಳ್ತಕ್ಕಂಥವರಿಗೆ ಇವತ್ತು ಒಂದು ತುಂಬಾ ಒಂದು ಒಳ್ಳೆಯ ಒಂದು ಸಂದೇಶ ಇವತ್ತು. ಪಿಎಂಎಫ್ಎಂಇ ಯೋಜನೆಯ ಫಲಾನುಭವಿಗಳು ಕೂಡ ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೋಬಹುದು. ಹೌದು ಹೌದು, ಇದ್ರ ಜೊತೆಗೆ ಒಳ್ಳೆ ಒಂದು ಇದು ಹೇಳಿದ್ರಿ, ಯಾಕಂದ್ರೆ ಯಾರು ಈಗ ಸುಮಾರು ಜನ ಇದಾರೆ ರೈತರು, ನಮ್ಮ ರೈತರು ಅದರ ಒಂದು ಫಲವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಅವರು ಹೇಳ್ಕೊಳ್ಳೋದಾದ್ರೆ ಈ ಒಂದು ಮುಖಾಂತರ, ಇದು ಒಂದು ನಾವು ವೇದಿಕೆ ಕಲ್ಪಿಸಿಕೊಟ್ಟಿದ್ದೀವಿ, ಇದರ ಮುಖಾಂತರ ಕೂಡ ಅವರು ಒಂದು 2 ನಿಮಿಷ 1 ನಿಮಿಷ ತಮ್ಮ ಒಂದು ಸಂದೇಶ ಅಂತ ಹೇಳ್ಬೋದು, ಜೊತೆಗೆ ಅನಿಸಿಕೆ ಅಂತ ಕೂಡ ನಾವು ಹೇಳ್ಬೋದು, ಅದನ್ನ ಅವರು ವ್ಯಕ್ತಪಡಿಸಬಹುದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಶ್ರೋತೃಗಳ ಗಮನಕ್ಕೆ ಇಲ್ಲಿ ಮತ್ತೆ ಎಂಟರ್ ಆಗ್ತೀನಿ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 360 ಫಲಾನುಭವಿಗಳು ಆಗಿದ್ದಾರೆ ಪಿಎಂಎಫ್ಇ ಯೋಜನೆಯಲ್ಲಿ. ಒಟ್ಟಾರೆ ಈ ಯೋಜನೆ ಪ್ರಾರಂಭ ಆದಾಗಿಂದ ಒಟ್ಟಾರೆ 360 ಫಲಾನುಭವಿಗಳು ಈ ಯೋಜನೆ ಫಲವನ್ನು ಅನುಭವಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮಾತ್ರ? ಹೌದು, ಶಿವಮೊಗ್ಗ ಜಿಲ್ಲೆ ರಾಜ್ಯದಲ್ಲಿ 5ನೇ ಸ್ಥಾನದಲ್ಲಿದೆ ಈ ಯೋಜನೆ 40 ಕಿಲೋಮೀಟರ್ದಲ್ಲಿ. ಶಿವಮೊಗ್ಗ ಜಿಲ್ಲೆ 5ನೇ ಸ್ಥಾನವನ್ನ ಪಡ್ಕೊಂಡಿದೆ. ಜಿಲ್ಲೆಯಲ್ಲಿ 360 ಜನ ಈ ಯೋಜನೆ ಅನ್ನ ಅಳವಡಿಸಿಕೊಂಡು ಉದ್ಯೋಗ ಪ್ರಾರಂಭ ಮಾಡಿಕೊಂಡು ತಮ್ಮ ಜೀವನ ಉತ್ತಮ ಪಡಿಸ್ಕೊಳ್ತಾ ಇದ್ದಾರೆ. ಅಲ್ಲ, ನಿಮ್ಗೆ ಈಗ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ಈ ಒಂದು ಪಿಎಂಎಫ್ಇ ಯೋಜನೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ತಾವು ತಮಗೆ ಏನಾದ್ರೂ ಮಿತಿ ಕೊಟ್ಟಿದ್ದಾರೆ ಸರ್, ಇಷ್ಟು ಮಾಡಬೇಕು ಅಥವಾ ಇಷ್ಟು ಗರಿಷ್ಠ ಮಟ್ಟದಲ್ಲಿ ಇಷ್ಟು ಜನರನ್ನ ತೊಡಗಿಸಿಕೊಳ್ಬೇಕು, ಇಷ್ಟು ಜನರನ್ನ ಉದ್ಯಮದಲ್ಲಿ ಅವರಿಗೆ ಪರಿಣಿತಿ ಮಾಡ್ಬೇಕಂತ ಹೇಳಿ ಏನಾದ್ರೂ ತಮಗೆ ಇದು ಕೊಟ್ಟಿದ್ದಾರೆ ಸರ್? ಇಲ್ಲ, ಏನು ಕೊಟ್ಟಿಲ್ಲ, ನಾವು ಇಷ್ಟು ಜನಕ್ಕೆ ಬೇಕಾದ್ರೆ ಮಾಡುದು. ಬಟ್ ಕೇಂದ್ರ ಕಚೇರಿಯಿಂದ ಒಂದು ಜಿಲ್ಲೆಗೆ 200ರಷ್ಟು ಮಾಡ್ಬೇಕು ಅಂತ ಇದೆ. ಅಂದ್ರೆ ಈಗ ಸಪೋಸ್ 200ಕ್ಕಿಂತ ಜಾಸ್ತಿ ಅಪ್ಲೈ ಮಾಡ್ಬಿಟ್ರಪ್ಪ ಅವಾಗ ಅದು ಅದಕ್ಕೆ ಅದು ಕೃಷಿ ಇಲಾಖೆಯ ಅಧಿಕಾರಿಗಳು ಅದನ್ನ ಮೇಲಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಿ ಈ ರೀತಿ ಆಗಿದೆ, ಮತ್ತೆ ಹೆಚ್ಚಿನ ಅನುದಾನ ಬೇಕಂತ ಅವ್ರ ಪರ್ಮಿಷನ್ ತಗೋಬೇಕು. ಒಂದು ಮಂಜುನಾಥ್ ಹೇಳಿದ ನಂತರದಲ್ಲಿ, ಈಗ ಸಾಮಾನ್ಯವಾಗಿ ಯಾವುದೇ ಯೋಜನೆ ಮಾಡ್ತೀವಿ ಅಂತಂದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಇದರಲ್ಲೂ ಏನಾದ್ರು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತಾ? ಹೌದು, ಇದಕ್ಕೂ ಸಹ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು. ಇದಕ್ಕೆ ಜಿಲ್ಲೆಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಏನಾಗಿದ್ರೆ ಯಾವ ಉತ್ಪನ್ನ ಮಾಡ್ತಾ ಇದ್ದೀರಿ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ತದನಂತರದಲ್ಲಿ ಆ ಒಂದು ಗ್ರಾಹಕರ ಮಾಡಿಸ್ಕೊಳ್ತಕ್ಕಂತಹ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಎಲ್ಲಿ ಅವರು ಚಲಾವಣೆ ನಡೀತಿರುತ್ತೆ ಬ್ಯಾಂಕ್ ಅಡ್ಮಿಷನ್ಗೆ ಅವ್ರದ್ದೊಂದು ಬ್ಯಾಂಕ್ ಪಾಸ್ಬುಕ್ ಅನ್ನೋದು, ಆ ವಿಳಾಸದ ದೃಢೀಕರಣಕ್ಕೆ ಒಂದು KEB ಬಿಲ್ ಬೇಕಾಗ್ತದೆ. ಆಮೇಲೆ ಸ್ಥಳದ ಒಂದು ಫೋಟೋ ಕೊಟ್ಟೆ, ಆಮೇಲೆ ಕೊಟೇಶನ್ ಮೇನ್ ಬೇಕಾದ್ರೆ ಕೊಟೇಶನ್, ಎಷ್ಟು ಲಕ್ಷಕ್ಕೆ ಅಂತ ಒಂದು ಕೊಟೇಶನ್, ಯಾವ ಮಿಷಿನ್ಗಳು, ಎಷ್ಟು HP ಅಂತ ವಿವರ ಇರ್ತದೆ ಒಂದು ಕೊಟೇಶನ್ ಕೊಟ್ಟರೆ ಆ ಒಂದು ದಾಖಲಾತಿಗಳ ಆಧಾರದ ಮೇಲೆ ನಾವು ಯೋಜನೆ ಅವರಿಗೆ ತಯಾರು ಮಾಡಿ ಅದಕ್ಕೆ ಸಂಬಂಧಪಟ್ಟ ಡಿಎಲ್ಜಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇರ್ತದೆ, ಸಮಿತಿ ಜಿಲ್ಲಾ ಮಟ್ಟದ ಸಮಿತಿ ಇರುತ್ತೆ, ಆ ಸಮಿತಿಯಲ್ಲಿ ಇದನ್ನ ಅದರಿಂದ ಅನುಮೋದನೆ ಪಡ್ಕೊಂಡು ಅವರ ಅಕೌಂಟ್ ಏನ್ ಇರ್ತದೆ ದಾಖಲಾತಿಗೆ ಆ ಲಾಗಿನ್ ಪುಷ್ ಆಗತ್ತೆ. ಈಗ ರೈತರು ತಮ್ಮ ಈ ಸ್ವ ಇಚ್ಛೆಯಂತೆ ಯಾವ್ದಾದ್ರು ಕಂಪನಿಗಳ ಒಂದು ಇಕ್ವಿಪ್ಮೆಂಟ್ ಅಥವಾ ಮಷಿನರಿಗಳನ್ನ ಆಯ್ಕೆ ಮಾಡ್ಕೋಬಹುದಾ ಅಥವಾ ನೀವು ಅದನ್ನ ನಿರ್ಧರಿಸ್ತೀರಾ? ಇಲ್ಲ ಇಲ್ಲ, ಸ್ವ ಇಚ್ಛೆಯಿಂದ ಅವ್ರು ಯಾವ ಕಂಪನಿ ಇದೆ, ನಮ್ಮ ರಾಜ್ಯದಲ್ಲಾಗಿರ್ಬೋದು ಹೊರ ರಾಜ್ಯದಲ್ಲಾಗಿರ್ಬೋದು ಇಲ್ಲೇ ನಮ್ಮ ದೇಶದೊಳಗೆ ಇಂಥ ಕಡೆ ಉತ್ತಮವಾಗಿದೆ ಗುಣಮಟ್ಟದಾಗಿದೆ ಅಂತ ಅವ್ರು ಕಂಡುಬಂದಲ್ಲಿ ಆ ಒಂದು ಕೊಟೇಶನ್ ನ ತಗೊಂಬಂದ್ರೆ ಅದಕ್ಕೂ ಸಹ ನಾವು ಇದು ಏನು ಯೋಜನೆ ಅವರು ತಯಾರು ಮಾಡ್ಕೊತೀವಿ ಸರ್. ಇದು ಈ ಅರ್ಜಿನ ಯಾವಾಗ ಕರೀತಾರೆ ಮತ್ತೆ ಇದು ಯಾವ ರೀತಿಯಿಂದ ಅವರು ನಮ್ಮ ರೈತ ಬಾಂಧವರು ಇದನ್ನ ತುಂಬಿ ನಾವು ಕಳಿಸ್ಬೇಕು ಅಥವಾ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತೀರಾ? ಆ ರೀತಿ ದಿನಾಂಕ ನಿಗದಿಪಡಿಸಿಲ್ಲ. ಯಾರು ಬೇಕಾದ್ರು ಇವಾಗ ಕಾರ್ಯಕ್ರಮ ಮುಗಿದ ನಂದು ಯೋಜನೆ ಅವರಿಗೆ ತಯಾರು ಮಾಡ್ಕೋಬೇಕು ಅಂತ ದಾಖಲೆ ಸಲ್ಲಿಸಿ ನಾವು ನಾಳೆ ಪ್ರಾರಂಭ ಮಾಡ್ತೇವೆ ಅವ್ರ ಕಾರ್ಯ. ಇದಕ್ಕೆ ದಿನಾಂಕ ನಿಗದಿಲ್ಲ, ಬಟ್ ಏನಾಗಿದೆ ಅಂದ್ರೆ 2026 March ಅಂತ ಹೇಳಿ ಕೊನೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂದ್ರೆ ಅಧಿಕೃತವಾಗಿ ಅದು ಮಾಹಿತಿ ಇದೆ, ಕೊನೆ ಆದ್ರೂ ಆಗ್ಬೋದು, ಆದ್ರೆ ಮುಂದುವರೆದ ಒರಿಬಹುದು, ಬಟ್ ಅಧಿಕೃತ ಮಾಹಿತಿ ಇಲ್ಲ. ಬಟ್ 26 ಯಾಕಂದ್ರೆ 5 ವರ್ಷದ ಒಂದು ಯೋಜನೆ ಆಗಿತ್ತು, 2024-25 ಯೋಜನೆ ಮುಗಿತಾ ಇತ್ತು, ಮತ್ತೆ ಈ ಯೋಜನೆ ಚೆನ್ನಾಗಿರೋದ್ರಿಂದ ಜನಗಳಿಗೆ ಮುಟ್ಟಿಸಬೇಕು ತಲುಪಬೇಕು ಅನ್ನೋ ಉದ್ದೇಶದಿಂದ 1 ವರ್ಷ ವಿಸ್ತರಣೆ ಮಾಡಿದ್ರು. ಹಾಗಾಗಿ 2026 March ಒಳಗೆ ಅಲ್ಲಿವರೆಗೂ ಸಹ ಇದು ಸಮಯಾವಕಾಶ ಇದೆ, ಅಲ್ಲಿವರೆಗೂ ಮಾಡ್ಕೋಬಹುದು. ಇಲ್ಲಿ ಸಹ ಅರ್ಜಿ ತುಂಬಾ ಅವಕಾಶ ಇಲ್ಲ, ನನ್ನ ನಂಬರ್ ಕೊಡ್ತೀನಿ ಕೊನೆ ಕಾರ್ಯಕ್ರಮ ಕೊನೆಯಲ್ಲಿ. ಯಾರು ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ, ಯಾರು ಮೆಚ್ಚಿಸ್ತಾರೆ ಅವರು ಸಂಬಂಧಪಟ್ಟ ರೈತ ಬಂಧುರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಈಗ ಆಗಲೇ ಘಟಕ ಸ್ಥಾಪನೆ ಮಾಡಿರ್ತಕ್ಕಂಥ ಗ್ರಾಹಕರಾಗಿರ್ಬೋದು, ಅವ್ರನ್ನ ನಂಬರ್ ಕೊಡ್ತೀನಿ, ನಮಗೆ ಪ್ರಾಜೆಕ್ಟ್ ಬಂದು ಮಾಡ್ಕೊಡಿ ಅಂತ ಕೇಳಿದ್ದೆ. ಅದನ್ನ ನಾವು ಪ್ರಾಜೆಕ್ಟ್ ಬಂದು ಅಂದ್ರೆ ಮಂಜುನಾಥ್ ಅವರು ಇಲ್ಲಿ ಭದ್ರಾವತಿಯಿಂದ ಒಬ್ರು ಕೇಳ್ತಿದ್ದಾರೆ. ಅವ್ರು ಕೇಳೋದೇನು ಅಂತಂದ್ರೆ, ಈಗ ನಮ್ದೊಂದು ಸ್ವಸಹಾಯ ಗುಂಪಿದೆ, ಸ್ವಸಹಾಯ ಗುಂಪಿನಿಂದ ನಾನೇನಾದ್ರೂ ಈ ಉದ್ದಿಮೆಯನ್ನ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗಿ ಸ್ವಸಹಾಯ ಗುಂಪುಗಳಾಗಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು, ವೈಯಕ್ತಿಕವಾಗಿ ಸಹ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಆಮೇಲೆ ಈಗ ಈ PMFME ಯೋಜನೆಯ ಮುಖ್ಯ ಗುಣಲಕ್ಷಣಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಮುಖ್ಯ ಗುಣಲಕ್ಷಣಗಳಿಗೆ ಬಂದ್ರೆ ಇದೆ. ಹೇಳಿ ಅಂದ್ರೆ ಅಸ್ತಿತ್ವದಲ್ಲಿರುವ ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳನ್ನ ಉದ್ಯಮಿಗಳು ಆಗಿರುವ ಎಫ್ ಪಿ ಆಗಿರ್ಬೋದು, ಸ್ವತಃ ಸಂಘಗಳಾಗಿರ್ಬೋದು, ಅದನ್ನ ಉನ್ನತೀಕರಿಸಬಹುದು. ಈಗಾಗಲೇ ನಮ್ಮ ಹತ್ರ ಉದ್ಯಮ ಪ್ರಾರಂಭ ಮಾಡಿದ್ವಿ, ಅದಕ್ಕೆ ಹೊಸ ಮಿಷಿನ್ ಬೇಕು ಅಂದ್ರೆ ಆ ಒಂದು ಉನ್ನತೀಕರಿಸುವಂತ ಅವಕಾಶ ಇದರಲ್ಲಿದೆ ಸರ್, ಅದನ್ನ ಮಾಡ್ಕೋಬಹುದು. ಮತ್ತೆ ಬ್ರ್ಯಾಂಡಿಂಗ್ ಗೆ ಹೆಚ್ಚಿನ ಒತ್ತು ಕೊಡ್ತಾರೆ, ಬ್ರ್ಯಾಂಡಿಂಗ್ ಮಾಡ್ಕೊಡ್ಲಿಕ್ಕೆ ಇದನ್ನ ಸಹ ಮಾಹಿತಿ ಕೊಡ್ತಾರೆ ಸರ್. ಆಮೇಲೆ ಸಂಗ್ರಹಣೆ ಮಾಡ್ಕೊಳ್ಳಿ, ಸ್ಟೋರೇಜ್ ಆಗ್ಲಿ, ಪ್ಯಾಕೇಜಿಂಗ್ ಆಗ್ಲಿ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಸರ್. ಮತ್ತೆ ಆಹಾರ ಸಂಶೋಧನೆ ಮಾಡಿಕೊಂಡು ಮಾಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಮಾಹಿತಿ ಕೊಡ್ತಾರೆ. ಉದ್ದಿಮೆದಾರರಿಗೆ ತಾಂತ್ರಿಕ ಮಾಹಿತಿನ ಬೆಂಬಲವಾಗಿ ಕೊಡ್ತೀವಿ. ಈಗ ಯಾರೋ ಮಾಹಿತಿ ಕೊರತೆ ಇರ್ತದೆ, ಯಾವ ರೀತಿ ಮಾಡ್ಬೇಕು ಅಂತಿರಲ್ಲ, ಎಲ್ಲಾ ಒಂದು ಸೌಲಭ್ಯಗಳು ನಮ್ಮ ಒಂದು ಯೋಜನೆ ಮೂಲಕ ಕೊಡ್ತೀವಿ ಸರ್. ರೈತ ಬಾಂಧವರೇ, ಇವತ್ತು ತಮ್ಮ ಜೊತೆ ನೇರ ಪ್ರಸಾರದಲ್ಲಿ ಇದ್ದೇವೆ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಹಲೋ ಕೃಷಿರಂಗ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಂಜುನಾಥ್ ಆರ್, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕೃಷಿ ಇಲಾಖೆ ಶಿವಮೊಗ್ಗ, ಇವರು ನಮ್ಮ ಜೊತೆಗಿದ್ದಾರೆ. ಇವತ್ತೇನು ಅಂತಂದ್ರೆ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು, ಯೋಜನೆಯ ಕುರಿತು ನಾವು ಇವತ್ತು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ ಅವರ ಮುಖಾಂತರ ಆಕಾಶವಾಣಿ ಭದ್ರಾವತಿಯಿಂದ. ತಾವು ಕರೆ ಮಾಡಿ ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆನ ಹೇಳ್ತೀನಿ ಇನ್ನೊಂದ್ಸಲ, 0828822 ಇದು ಎಷ್ಟಿಡಿ ಕ್ರಮಾಂಕ, ದೂರವಾಣಿ ಸಂಖ್ಯೆ 2702283. ಆಮೇಲೆ ವಾಟ್ಸಪ್ ಮುಖಾಂತರ ಕೂಡ ಈಗ ಸುಮಾರು ಜನರು, ಸುಮಾರು ರೈತರು, ರೈತ ಮಹಿಳೆಯರು ಈ ವಾಟ್ಸಪ್ ಮುಖಾಂತರ ಕೂಡ ಸಂದೇಶ ಕಳಿಸಿದ್ದೀರಾ. ವಾಟ್ಸಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೀನಿ, 9488527600. ಆಮೇಲೆ ಇವತ್ತು ಕೃಷಿ ಶಿಕ್ಷಣ ದಿನವನ್ನ ಆಚರಿಸ್ತಾ ಇದ್ದಾರೆ ಸರ್. ಇವತ್ತು ಏನಂತಂದ್ರೆ, ಭಾರತದ ಪ್ರಥಮ ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಕೃಷಿ ಮಂತ್ರಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಹುಟ್ಟಿದ ಒಂದು ದಿನದ ನೆನಪಿಗಾಗಿ ಇವತ್ತು ನಾವು ಕೃಷಿ ಶಿಕ್ಷಣ ದಿನವನ್ನ ಕೂಡ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ರೈತ ಬಾಂಧವರಿಗೆ ಕೇಳುಗರ ಗಮನಕ್ಕೆ ಅಂತ ಹೇಳ್ಬಿಟ್ಟು ಈ ಮಾಹಿತಿನ ಒದಗಿಸ್ತಾರೆ. ಕೃಷಿ ಶಿಕ್ಷಣವನ್ನ ಇವತ್ತು ನಾವು ಈ ಅರ್ಥದಲ್ಲಿ ಕೂಡ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಸಂತೋಷದ ವಿಷಯ. ಯಾಕಂತಂದ್ರೆ ಈ ಒಂದು ನೈಪತ್ಯಕ್ಕಾದ್ರೂ ನಾವು ನೇರ ಫೋನ್ ಕಾರ್ಯಕ್ರಮ ಅಥವಾ ನೇರ ಒಂದು ಸಂದರ್ಶನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ಈ ಒಂದು ಇದರಲ್ಲಿ. ಮಂಜುನಾಥ್ ಅವರೇ, ಈಗ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ತಾವು ಈಗ ಬ್ಯಾಂಕ್ ಮಿನಿಮಮ್ ಎಷ್ಟು ಸಾಲ ಕೊಡುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಸಾಲ ಕೊಡುತ್ತೆ ಅಂದ್ರೆ ಅವರ ಒಂದು ಅವಶ್ಯಕತೆ ತಕ್ಕಂತೆ ಯಂತ್ರೋಪಕರಣಗಳ ಒಂದು ಅವಶ್ಯಕತೆ ಹೇಗಿರುತ್ತೋ ಅದರ ಮೇಲೆ ನಿರ್ಧಾರ ಆಗಿರುತ್ತೆ. ಇದು ಒಂದು ಮಿನಿಮಮ್ ಸ್ಟಾರ್ಟಿಂಗ್ 50,000 ಮಾಡಬಹುದು, ಮ್ಯಾಕ್ಸಿಮಮ್ 1 crore ತನಕ ಮಾಡಿರ್ಬೋದು. ಆದ್ರೆ ಗ್ರಾಹಕರು ಏನಾಗಿರ್ತದೆ ಅಂದ್ರೆ ಅಲ್ಲಿ ಅವರ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಚೆನ್ನಾಗಿರ್ಬೇಕಾಗ್ತದೆ. ಅನಂತರದಲ್ಲಿ ಎಲ್ಲೂ ಸಹ ಡಿಫಾಲ್ಟ್ ಆಗಿರ್ಬಾರ್ದು. ಬ್ಯಾಂಕ್ ನಲ್ಲಿ ಅವರ ಒಂದು ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದ್ರೆ ಅವರ ಒಂದು 1 crore ತನಕ ಪ್ರಾಜೆಕ್ಟ್ ಕೊಡಿಗೆ ಅಪ್ರೂವಲ್ ಇರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ, 10 lakh to 10 lakh ಆದ್ರೆ DGTMS ಅಂತ ಹೇಳಿ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಯಾವುದೇ ಶೂರಿಟಿ ಇಲ್ದಂಗೆ ಕೊಡ್ತಾರೆ. ಕೆಲವೊಂದು ಬ್ಯಾಂಕ್ ಕೊಡ್ತಾ ಇದಾರೆ, ಕೆಲವೊಂದು ಬ್ಯಾಂಕ್ ಮೇಲೆ 10 lakh ಮೇಲೆ ಆಗಿದ್ರು ಕೆಲವೊಂದು ಬ್ಯಾಂಕ್ ಅಲೋ ಮಾಡಿ ಕೊಡ್ತಾ ಇದಾರೆ. ಕೆಲವೊಂದು ಬ್ಯಾಂಕ್ ಇಲ್ಲ 10 lakh ಮೇಲೆ ಆಗ್ತದೆ, ನಿಮ್ಮಲ್ಲಿ ಏನಾರ ಒಂದು ನಮ್ಗೆ ಶೂರಿಟಿ ಕೊಡಿ ಆಧಾರ ಮಾಡಿ ಅಂತ ಕೇಳ್ತಾರೆ. ಆ ಒಂದು ಆಧಾರದ ಮೇಲೆ ನಿರ್ಧಾರ ಆಗಿರ್ತಾರೆ, ಇಂಥ ಕೊಡ ಕೆಲವೊಂದು ಮೇಲೆ ನಿರ್ಧಾರ ಆಗಿರುತ್ತೆ. ಆಮೇಲೆ ಬೇಡಿಕೆ ಏನಾದ್ರೂ ಜಾಸ್ತಿ ಅಂದ್ರೆ ನಮ್ಗೆ ಇಂತಿಷ್ಟೇ ಬೇಕು ಸರ್ ಅಂತ ಆತರ ಏನಾದ್ರೂ ಬೇಡಿಕೆ ಬರ್ತಾ ಇದೆಯಾ? ಅಲ್ಲ, ಸುಮಾರು ಜನ ಕಲ್ಸ್ಕೊಟ್ಟಿದ್ದಾರೆ ನನಗೆ, ನನಗೆ ಒಂದು ಪಶುವಾರ ಘಟಕ. ಈಗ ತಾವು ಗರಿಷ್ಠ ಮಿತಿನ ಮಿತಿಗೊಳಿಸಿದ್ರಿ, ಅದಕ್ಕಿಂತ ಇನ್ನೂ ಸರ್ ಜಾಸ್ತಿ ಬೇಕು ಅಂತ ಒಂದು ಪ್ರಸ್ತಾವನೆ ಆಗಿರ್ಲಿ ಅಥವಾ ಮನವಿ ಆಗಿರ್ಲಿ ಬರ್ತಾ ಇದೆಯಾ ನಿಮಗೆ ಅಂತ? ಇಲ್ಲ, ಸದ್ಯಕ್ಕೆ ಆ ರೀತಿ ಯಾವುದೇ ಒಂದು ಮನವಿ ಬಂದಿಲ್ಲ ಸರ್ ನನಗೆ. ಅಂತ ಗರಿಷ್ಠ ಅಂದ್ರೆ 30 lakh ತನಕ ಬಂದಿದೆ, ಅದನ್ನ ನಾವು ಮಾಡ್ಕೊಟ್ಟಿದೀವಿ. ಬ್ಯಾಂಕ್ ನವರು ಕೆಲವೊಂದು ಸಂಬಂಧಪಟ್ಟ ದಾಖಲಾತಿ ಕೇಳಿದ್ರೆ ಅದನ್ನೆಲ್ಲ ಒದಗಿಸ್ಕೊಟ್ರೆ ಬ್ಯಾಂಕ್ ನವರು ಖಂಡಿತ ಮಾಡ್ಕೊಡ್ತಾರೆ. ಈಗ ಇನ್ನೊಂದಾಗುತ್ತೆ ಮಂಜುನಾಥ್ ಅವರೇ, ಈಗ ಒಂದು ಅಕ್ಕಿ ಇದ್ರೆ ಅಕ್ಕಿಯನ್ನ ಮಾರಾಟ ಮಾಡೋದಕ್ ಕೊಡೋದಿಲ್ಲ, ಅದೇ ನೀವು ಅಕ್ಕಿಯಿಂದ ಒಂದು ದೋಸೆ ಹಿಟ್ಟನ್ನ ಮಾಡಿದ್ರೆ ಅದಕ್ಕೆ ಕೊಡ್ತೀರಾ? ಖಂಡಿತ ಕೊಡ್ತೀವಿ, ಅದಕ್ಕೆ ಮಾರ್ಪಾಡ ಆಗತ್ತದೆ. ಕೆಲವೊಬ್ರು ಭತ್ತದಿಂದ ಅಕ್ಕಿ ಮಾಡ್ತಿದ್ರೆ ಕೊಡ್ತೀವಿ, ಅಕ್ಕಿ ತಗೊಬಂದು ಅಕ್ಕಿಯಿಂದ ನಾವು ದೋಸೆ ಇಟ್ಟು ಆ ರೀತಿ ಮಾಡ್ತೀವಿ ಕೊಡ್ತೀವಿ, ಮತ್ತೆ ಅಕ್ಕಿಯಿಂದ ಈ ಅವಲಕ್ಕಿ ಆಗಿರ್ಬೋದು, ಉಪ್ಪು, ಮಂಡಕ್ಕಿ ಆಗಿರ್ಬೋದು, ಆ ರೀತಿ ಬೈಪ್ರೊಡಕ್ಟ್ ಮಾಡ್ತೀವಿ, ಅದಕ್ಕೆ ಅವಕಾಶ ಇದೆ. ಅಂದ್ರೆ ಅಂದ್ರೆ ಮೂಲ ಉತ್ಪನ್ನಗಳಿಗೆ ಇಲ್ಲ, ಅದು ಮೂಲ ಉತ್ಪನ್ನದಿಂದ ಅದನ್ನ ನಾವು ಅಂದ್ರೆ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಪ್ರಾಥಮಿಕ ಹಂತದ ಮೂಲ ವಸ್ತು ತಗೊಂಬಂದು ದ್ವಿತೀಯ ಹಂತಕ್ಕೆ ತರೋದು, ಅದು ಮಾರ್ಪಾಟು ಮೂಲ ವಸ್ತುನ ಮಾರ್ಪಾಟು ಮಾಡಿ ಸಂಸ್ಕರಣೆ ಮಾಡ್ಲಿಕ್ಕೆ ಏನಾದ್ರು ಇದ್ದರೆ ಅವಕಾಶ ಇದೆ, ಮಾಡ್ಕೊಡ್ತೀವಿ. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿ ಇನ್ನು ಇರೋದು ಕೇವಲ ಒಂದು 3 ನಿಮಿಷ ಇದೆ, 4 ನಿಮಿಷ ಅದಕ್ಕೆ ಮಂಜುನಾಥ್ ಅವರಿಗೆ ಕೊಟ್ಬಿಡೋಣ. ಮಂಜುನಾಥ್ ಅವರೇ, ಕೊನೆ ನಮ್ಮ ಕೇಳುವರಿಗೆ ಏನ್ ಹೇಳ್ತೀರಿ ತಾವು? ಇದೊಂದು ಕೇಳುವರಿಗೆ ಇದೊಂದು ಸುವರ್ಣ ಅವಕಾಶ, ಈ ಒಂದು ಯೋಜನೆ ಬಂದಿರೋದು. ಇವಾಗ ನಮ್ಮಲ್ಲಿ ಯಾರು ಮಾಡ್ಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಆಗಿರ್ಬೋದು, ಇವಾಗ ಆಗ್ಲೇ ಮಾಡಿರ್ತಕ್ಕಂಥವ್ರಾಗಿರ್ಬೋದು, ಸ್ವಸಹ ಸಂಘದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಈ ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು, ಈ ಯೋಜನೆ ಸದುಪಯೋಗ ಪಡ್ಕೊಂಡು ಅವರ ಒಂದು ಜೀವನ ಮಟ್ಟನ, ಆರ್ಥಿಕ ಮಟ್ಟನ ಸುಧಾರಿಸ್ಕೋಬಹುದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಅದು ಬಹಳಷ್ಟು ಬಹಳ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಏನ್ ಕಂಫರ್ಟ್ ಅಂತ ಕೇಳ್ತೀವಿ, ಬಹಳಷ್ಟು ಸುಲಲಿತವಾಗಿ ಬ್ಯಾಂಕ್ ಲೋನ್ ಆಗ್ತದೆ ಈ ಯೋಜನೆಯಲ್ಲಿ. ಹಾಗಾಗಿ ಇದನ್ನ ಬಳಸ್ಕೊಂಡು ಮತ್ತೆ ಎಲ್ಲರೂ ಸಹ ಉದ್ಯಮದಾರಾಗ್ಬೋದು, ತಾವು ಅದನ್ನ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಬಿಸ್ನೆಸ್ ಮ್ಯಾನ್ ಆಗ್ಬಹುದು ಅಂತ ನಾನು ಕುತೂಹಲಕ್ಕೆ ಕೇಳ್ತೀನಿ ಮಂಜುನಾಥ್ ಅವರೇ. ಈಗ ತಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿರೋದ್ರಿಂದ ಇತ್ತೀಚಿನ ದಿನದಲ್ಲಿ ತಾವೇ ಗೈಡ್ ಮಾಡಿ PMFM ಯೋಜನೆಯನ್ನ ಅನುಷ್ಠಾನಗೊಳಿಸಿಕೊಂಡಂತವ್ರದ ಒಂದೆರಡು ಎಕ್ಸಾಂಪಲ್ ಹೇಳೋದಿದ್ರೆ. ಇವಾಗ ನಮ್ಮಲ್ಲಿ ಭದ್ರಾವತಿ ಸನ್ಯಾಸಿ ಕೊಡಮಿಯಲ್ಲಿ ಪ್ರಭು ಅನ್ನೋರು ಇದ್ದಾರೆ, ಅವರು ಸಹ ಬೇಸಿಕಲಿ ಮಾಹಿತಿ ಕೇಳಿದ್ರು. ತದನಂತರದಲ್ಲಿ ಅವ್ರು ಏನ್ ಮಾಡಿದ್ರು, ಯೂಟ್ಯೂಬ್ ಅಲ್ಲಿ ಬೇರೆ ಕಡೆ ಅವ್ರ ಸ್ನೇಹಿತರ ಮೂಲಕ ಮಿಷಿನ್ ಗಳನ್ನು ನೋಡಿದ್ರು. ಆ ಮಿಷಿನ್ ತರಲಿಕ್ಕೆ ಗುಜರಾತ್ಗೆ ಹೋದ್ರು, ಗುಜರಾತ್ಗೆ ಹೋಗಿ ಮಿಷಿನ್ ಗಳು ನೋಡಿಕೊಂಡು ಅಲ್ಲಿಂದ ತಂದು ಇವತ್ತಿನ ದಿನ ಎಣ್ಣೆಗಾನ ಮತ್ತೆ ಫ್ಲೋರ್ ಮೇಲೆ ಏನು ಎತ್ತಿನ ಗಿಣಿಗಳು ಬಹಳ ಚೆನ್ನಾಗಿ ನಡೆಸ್ಕೊಂತ ಇದ್ದಾರೆ. ಒಂದು ಯೋಜನೆ, ಒಬ್ಬ ಉದಾಹರಣೆ, ಇದು ಸನ್ನಿಹಿತ ಕೊಡಮಿಗೆ ಶಿವಮೊಗ್ಗ ಗೋಪಾಲದಲ್ಲಿ ಗಿರಿಜಮ್ಮ ಸಿ ಎಂ ಅಂತ ಅವರ ಹೆಸರು, ಗೋಪಾಲದಲ್ಲಿ ಅವ್ರು ರೊಟ್ಟಿ ಮಿಷಿನ್ ತಂದು, ರೊಟ್ಟಿ ಮಿಷಿನ್ ಜೊತೆಗೆ ಫ್ಲೋರ್ ಮಿಲ್ ತಂದು ಅವರೇ ದಿನ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿ ಸಂಬಂಧಪಟ್ಟ ಹಾಸ್ಟೆಲ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಮೆಸ್ಗಳಾಗಿರ್ಬೋದು, ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಈಗ ಸರ್ ಹೇಳಿದ್ರಿ, ಈಗ ಅದೇ ಯಾಕೆ ಹೇಳ್ಕೊಂತ ಕುಂತ್ರೆ ಅದು ಟೈಮ್ ಸಾಕಾಗಲ್ಲ, ಸಮಯ ನಿಗದಿ ಇದೆ. ಸೊ ಹಾಗಾಗಿ ಈಗ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಿಮ್ಮನ್ನ ಸಂಪರ್ಕಿಸುವುದಾದರೆ. ನನ್ನ ಹೆಸರು ಮಂಜುನಾಥ್ ಸರ್ ಅಂತೇಳಿ, ನನ್ನ ದೂರವಾಣಿ ಸಂಖ್ಯೆ 7 8 9 7 8 9 2 6 2 6 7 3 7 3 8 6 1.